ಮಾಡದಿರಲು ಸರ್ಕಾರದ ನಿರ್ಧಾರ. ಬೆಂಗಳೂರು ಸೇರಿದಂತೆ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಪಂದ್ಯಕ್ಕೆ ಕ್ಷಣಗಣನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ನೂರ 2.2 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಕೆಳಗರೆ ಸಮಯ ಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 6:50. ಈಗ ಕಿಸಾನ್ ವಾಣಿ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ವಿಷಯಗಳ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ. ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರೀತಿಯ ಕೇಳುಗರೆ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ವಿಷಯಗಳ ವ್ಯಾಸಂಗ ಮತ್ತು ಉದ್ಯೋಗದ ಅವಕಾಶಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಈ ಕೃಷಿಯ ವ್ಯಾಸಂಗ ಏನಿದೆಯೋ ಇದಕ್ಕೂ ಕೂಡ ಅತಿಯಾದಂತಹ ಬೇಡಿಕೆ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಜನಸಂಖ್ಯೆ ಹೆಚ್ಚಾದಂತೆಲ್ಲ ಅವರಿಗೆ ಆಹಾರವನ್ನ ಪೂರೈಸತಕ್ಕಂತಹ ನಿಟ್ಟಿನಲ್ಲಿ ತೆರೆಯ ಮರೆಯಲ್ಲಿ ಕೆಲಸವನ್ನ ಮಾಡತಕ್ಕಂಥದ್ದು ಕೃಷಿ ವಿಜ್ಞಾನಿಗಳು. ಬೇರೆ ಬೇರೆ ತರಹದ ಕೆಲಸಗಳನ್ನ ಮಾಡ್ತಾರೆ. ಸಂಶೋಧನೆಯಿಂದ ಹಿಡಿದು ನಮ್ಮ ಕೃಷಿಕರು ತಮ್ಮ ಜಮೀನಿನಲ್ಲಿ ಅನೇಕ ಬೆಳೆಗಳನ್ನ ಬೆಳೆಯುವವರೆಗೂ ಕೂಡ ಈ ಕೃಷಿ ವಿಜ್ಞಾನಿಗಳು ಅಥವಾ ಕೃಷಿ ಪದವೀಧರರ ನೆರವು ಬೇಕಾಗುತ್ತೆ. ಅದರಲ್ಲೂ ಕೂಡ ಇವತ್ತಿನ ದಿವಸದಲ್ಲಿ ಹೆಚ್ಚಿನದಾಗಿಯೇ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಹಿಡುವಳಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೆ ಹೆಚ್ಚು ಹೆಚ್ಚು ಉತ್ಪಾದನೆಯನ್ನ ಮಾಡುವಂತಹ ಒಂದು ಸವಾಲು ಇದೆ. ಈ ಸವಾಲನ್ನ ನಾವು ಸ್ವೀಕರಿಸಬೇಕು ಮತ್ತೆ ಆ ಸವಾಲನ್ನ ಮೀರಿ ಸಾಧನೆಯನ್ನ ಮಾಡಬೇಕು ಅಂತ ಅಂದಾಗ ಕೃಷಿ ವಿಜ್ಞಾನ ಅನ್ನುವಂಥದ್ದು ಖಂಡಿತವಾಗಿಯೂ ನೆರವಿಗೆ ಬರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಕೃಷಿ ವಿಜ್ಞಾನದ ವಿಷಯಗಳ ವ್ಯಾಸಂಗ ಏನೇನು ಮಾಡಬಹುದು, ವ್ಯಾಸಂಗ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಏನೆಲ್ಲ ಉದ್ಯೋಗದ ಅವಕಾಶಗಳಿದ್ದಾವೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಬಸವರಾಜ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಕೃಷಿ ವಿಜ್ಞಾನದ ವ್ಯಾಸಂಗ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ ಡಾಕ್ಟರ್. ಖಂಡಿತವಾಗೂ, ನಮ್ಮ ದೇಶದಲ್ಲಿ ಎಲ್ಲಾ ರಾಜ್ಯಗಳು ತಗೊಂಡ್ರೆ ಒಟ್ಟಾರೆ 64 ವಿಶ್ವವಿದ್ಯಾಲಯಗಳು ಇದಾವೆ. ಅಂದ್ರೆ ರಾಜ್ಯ ಸರ್ಕಾರ ನಡೆಸ್ತಾ ಇರತಕ್ಕಂಥ ರಾಜ್ಯ ಸರ್ಕಾರ, ಆಯಾ ರಾಜ್ಯ ಸರ್ಕಾರಗಳು ಏನಿದಾವೆ ಅಲ್ಲಿ ಸುಮಾರು ನಡೆಸ್ತಾ ಇದೆ. 64 ಕೃಷಿ ವಿಶ್ವವಿದ್ಯಾಲಯಗಳು ಇದಾವೆ. ಆಮೇಲೆ ಡೀಮ್ಡ್ ವಿಶ್ವವಿದ್ಯಾನಿಲಯಗಳಿದಾವೆ, ಅದು 4 ಇದಾವೆ. ಆಮೇಲೆ ಕೇಂದ್ರ ಕೃಷಿ ವಿಶ್ವವಿದ್ಯಾನಿಲಯಗಳಿದಾವೆ, ಅವು 3 ಇದಾವೆ. ಅಂದ್ರೆ ಕೇಂದ್ರ ಸರ್ಕಾರ ನಡೆಸ್ತಾ ಇರತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯಗಳು. ಹೌದೌದು. ಉದಾಹರಣೆಗೆ ಕೇಂದ್ರ ಕೃಷಿ ವಿಶ್ವವಿದ್ಯಾನಿಲಯ ಮಣಿಪುರದಲ್ಲಿದೆ, ರಾಣಿ ಲಕ್ಷ್ಮೀಬಾಯಿ ಕೇಂದ್ರ ಕೃಷಿ ವಿಶ್ವವಿದ್ಯಾನಿಲಯ ಉತ್ತರ ಪ್ರದೇಶದಲ್ಲಿದೆ. ಅದೇ ರೀತಿ ಸಮಸ್ತಿಪುರದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೇಂದ್ರ ಕೃಷಿ ವಿಶ್ವವಿದ್ಯಾನಿಲಯ ಕೂಡ ಅಪ್ಪೋಸದಲ್ಲಿ ಇದೆ. ಅದೇ ರೀತಿ ಕೆಲವು ಡೀಮ್ಡ್ ವಿಶ್ವವಿದ್ಯಾನಿಲಯಗಳಿದಾವೆ, ಅವು 4 ಇದಾವೆ. ಇದು ICAR ಸಂಸ್ಥೆಗೆ ಒಳಪಟ್ಟಂತವು. ಅದರಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನ್ಯೂಡೆಲ್ಲಿ ಇದೆ, ರಾಷ್ಟ್ರೀಯ ಡೈರಿ ಸಂಶೋಧನಾ ಸಂಸ್ಥೆ ಕರ್ನಾಲ್ನಲ್ಲಿದೆ ಮತ್ತು ಭಾರತೀಯ ಪಶು ಸಂಶೋಧನಾ ಸಂಸ್ಥೆ ಇಟಾನಗರದಲ್ಲಿದೆ ಹಾಗೂ ಕೇಂದ್ರೀಯ ಮೀನುಗಾರಿಕಾ ಶಿಕ್ಷಣ ಸಂಸ್ಥೆ ಮುಂಬೈನಲ್ಲಿದೆ. ಹೀಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲದೆ ಡೀಮ್ಡ್ ವಿಶ್ವವಿದ್ಯಾನಿಲಯಗಳು, ಹೀಗೆ ಒಟ್ಟಾರೆ ಸುಮಾರು 74 ವಿಶ್ವವಿದ್ಯಾನಿಲಯಗಳು ನಮ್ಮ ದೇಶದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಸಂಘಟಿತವಾದಂತಹ ಕೃಷಿ ಪದವಿ ಅಥವಾ ವಿದ್ಯಾರ್ಜನೆ ಅನ್ನುವಂಥದ್ದು ಯಾವಾಗ ಪ್ರಾರಂಭ ಆಯಿತು, ಅದರ ಒಂದು ಇತಿಹಾಸವನ್ನ ತಿಳಿಸ್ಕೊಡಿ. ನಮ್ಮ ದೇಶದಲ್ಲಿ ಈ ಸಂಘಟಿತ ಕೃಷಿ ಸಂಶೋಧನೆ ಹಾಗೂ ವಿದ್ಯಾರ್ಜನೆ ವ್ಯವಸ್ಥೆ 1829 ಪ್ರಾರಂಭ ಆಯಿತು. ಅದುವೇ ಒಂಟೆ ಹಾಗೂ ಎತ್ತುಗಳ ಸಂತಾನೋತ್ಪತ್ತಿಯನ್ನ ಸಂಶೋಧನೆಯೊಂದಿಗೆ ಪ್ರಾರಂಭ ಮಾಡಿ ನಂತರ 1868 ಕೃಷಿ ಕಾಲೇಜುಗಳು ಹಾಗೂ ಸಂಶೋಧನಾ ಕೇಂದ್ರಗಳ ಉಗಮ ಆಯಿತು ಅಂತ ನಾವು ಹೇಳಬಹುದು. ಇನ್ನು 1889 ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಬ್ಯಾಕ್ಟೀರಿಯಾ ಅಂದ್ರೆ ದುಂಡಾಣುಗಳು ಏನ್ ಕರಿತೀವಿ ಅದರ ಸಂಶೋಧನೆ ಪ್ರಯೋಗಾಲಯ ಪುಣೆದಲ್ಲಿ ಪ್ರಾರಂಭ ಆಯಿತು. ಇನ್ನು 1905 ಇಂಪೀರಿಯಲ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಅಂದ್ಬಿಟ್ಟು ಪೂಸಾದಲ್ಲಿ ಪ್ರಾರಂಭ ಆಯಿತು. 1898 ಬೆಂಗಾಲ್ದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಪ್ರಾರಂಭ ಆಯಿತು. ಅದೇ ರೀತಿ 1906 ಕಾನ್ಪುರದಲ್ಲಿ ಪ್ರಾರಂಭ ಆಯಿತು. ಅದೇ ರೀತಿ 1907 ಪುಣೆದಲ್ಲಿ ಪ್ರಾರಂಭ ಆಯಿತು. ಇನ್ನು 1908 ಸಬಲೂರು ಅಲ್ಲಿ ಕೂಡ ಪ್ರಾರಂಭ ಆಯಿತು. ಇನ್ನು ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯಗಳಲ್ಲಿ ಒಂದು ವಿಶ್ವವಿದ್ಯಾಲಯ ಶುರುವಾಗಿತ್ತು 1960 ಅದು ಗೋವಿಂದ ವಲ್ಲಭ ಪಂತ್ ಯೂನಿವರ್ಸಿಟಿ ಅಂತ ಕರಿತೀವಿ ಅದನ್ನ, ಗೋವಿಂದ ವಲ್ಲಭ ಪಂತ್ ವಿಶ್ವವಿದ್ಯಾಲಯ. ಇದು ಕೃಷಿ ಮತ್ತು ತಾಂತ್ರಿಕತೆ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮತ್ತು ಸಂಶೋಧನೆ ಬಗ್ಗೆ 1960 ಪ್ರಾರಂಭ ಆಯಿತು. ಉತ್ತರಾಖಂಡದಲ್ಲಿ ಪ್ರಾರಂಭ ಆಗಿತ್ತು. ಹೌದು. ನಂತರ 1962 ಈ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. 1962 ಈ ಒರಿಸ್ಸಾ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. 1964 ನಮ್ಮ ಕರ್ನಾಟಕದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಜಿಕೆವೈಕಿ ನೇಕರಿಸಿ ನೋಡಿ ಅಂತ ಅಲ್ಲಿ ಪ್ರಾರಂಭ ಆಯಿತು. ಅದೇ 64 ಆಚಾರ್ಯ ಎನ್ ಜಿ ರಂಗ ಕೃಷಿ ವಿಶ್ವವಿದ್ಯಾಲಯ ಆಂಧ್ರಪ್ರದೇಶದಲ್ಲಿ ಪ್ರಾರಂಭ ಆಯಿತು. ಇನ್ನು 1969 ಮಹಾರಾಷ್ಟ್ರದಲ್ಲಿ ಶುರುವಾಯಿತು ಪಂಜಾಬ್ ರೋ ದೇಶ್ಮುಖ್ ಕೃಷಿ ವಿದ್ಯಾಪೀಠ ಅಂತ ಅಂದ್ಬಿಟ್ಟು. 1970 ಚೌಧರಿ ಚರಣ್ ಸಿಂಗ್ ಹರಿಯಾಣದಲ್ಲಿ ಏನಿದ್ದಾರೆ ಅಲ್ಲಿ ಹರಿಯಾಣ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. ಇನ್ನು 1971 ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. 1999 ಶೇರ್ ಎ ಕಾಶ್ಮೀರ್ ಕೃಷಿ ವಿಶ್ವವಿದ್ಯಾಲಯ ಸಂಸ್ಥೆ ಹಾಗೂ ತಾಂತ್ರಿಕತೆ ಏನು ಜಮ್ಮು ಕಾಶ್ಮೀರದಲ್ಲಿದೆ ಅದು ಸ್ಥಾಪನೆಯನ್ನ ಮಾಡಲಾಯಿತು. ಸ್ವತಂತ್ರ ಪೂರ್ವದಲ್ಲಿ ಸುಮಾರು 1829 ಈ ಕೃಷಿಗೆ ಸಂಬಂಧಪಟ್ಟಂತಹ ವಿಶ್ವವಿದ್ಯಾನಿಲಯ ಅಥವಾ ಸಂಶೋಧನಾ ಕೇಂದ್ರಗಳು ಪ್ರಾರಂಭ ಆದವು. ಇವು 60ರ ದಶಕದಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ವ್ಯಾಪಿಸಿತು. ನಮ್ಮ ರಾಜ್ಯದಲ್ಲಿಯೂ ಕೂಡ 60ರ ದಶಕದಲ್ಲಿ ಪ್ರಾರಂಭ ಆಗಿದ್ದು ಈಗ ಅದರ ವಿಸ್ತರಣೆ ಇನ್ನೂ ಹೆಚ್ಚಾಗಿ ಇದೆ. ಇವತ್ತು ಸಾಮಾನ್ಯ ವಿದ್ಯಾರ್ಥಿಯೂ ಕೂಡ ಈ ಒಂದು ಕೃಷಿಯ ಪದವಿ ಏನಿದೆಯೋ ಇದನ್ನ ಪಡೆಯಲಿಕ್ಕೆ, ಕೃಷಿಗೆ ಸಂಬಂಧಪಟ್ಟಂತಹ ಜ್ಞಾನವನ್ನ ಪಡೆಯಲಿಕ್ಕೆ ಈ ಎಲ್ಲಾ ವಿಶ್ವವಿದ್ಯಾನಿಲಯಗಳು ಕೂಡ ಅನುಕೂಲವನ್ನ ಮಾಡ್ತಾ ಇದ್ದಾವೆ. ಖಂಡಿತವಾಗೂ ನಾವು ಯಾವುದೇ ಒಂದು ರಾಜ್ಯಕ್ಕೆ ಹೋಗಲಿ ಕೃಷಿ ಹಾಗೂ ಕೃಷಿ ಸಂಬಂಧಿತ ಶಿಕ್ಷಣ ಸಂಸ್ಥೆಗಳು, ವಿಜ್ಞಾನ ಕೇಂದ್ರಗಳು, ಸಂಶೋಧನಾ ಕೇಂದ್ರಗಳು ಸಾಕಷ್ಟು ಇದಾವೆ. ಇವಾಗ ಕೃಷಿ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೆಯ ವ್ಯವಸ್ಥೆಯನ್ನ ನಮ್ಮ ಭಾರತ ದೇಶದಲ್ಲಿ ಮಾಡಲಾಗಿದೆ. ಕೃಷಿ ವಿಶ್ವವಿದ್ಯಾನಿಲಯಗಳು ತಾವು ಇದುವರೆಗೆ ಏನ್ ಹೇಳಿದ್ರಿ, ಸುಮಾರು 74 ವಿಶ್ವವಿದ್ಯಾನಿಲಯಗಳು ನಮ್ಮ ದೇಶದಲ್ಲಿ ಕಾರ್ಯಾಚರಿಸುತ್ತಿದ್ದಾವೆ ಅಂತ ಹೇಳಿ, ಇವುಗಳ ಮೂಲ ಧ್ಯೇಯೋದ್ದೇಶಗಳ ಬಗ್ಗೆ ತಿಳಿಸ್ಕೊಡಿ. ಇದು ಬಹಳ ಮುಖ್ಯವಾಗಿ ಈಗ ಮೊದಲೆಲ್ಲ ಒಂದು ತಳಿಗಳೆಲ್ಲ ಬೆಳೀತಾ ಇದ್ರು, ಹೆಚ್ಚಿನ ಒಂದು ಆಹಾರವನ್ನು ಉತ್ಪಾದನೆ ಮಾಡಕ್ ಆಗ್ತಿರ್ಲಿಲ್ಲ. ಈಗ ನಮ್ಮ ವಿಜ್ಞಾನಿಗಳು ಏನು ಸಂಶೋಧನೆ ಕೈಗೊಂಡು ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ಏನ್ ಕಂಡಿಡಿದಿದ್ದಾರೆ, ಅದ್ರ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಈ ಕೃಷಿ ಉತ್ಪಾದಕತೆಯಲ್ಲಿ ಪ್ರಗತಿಯನ್ನು ಮಾಡುವಂಥದ್ದು, ಜೊತೆಗೆ ನಮ್ಮ ದೇಶಕ್ಕೆ ಆಹಾರ ಒಂದು ಸುರಕ್ಷತೆ ಮತ್ತು ಭದ್ರತೆಯನ್ನ ಮಾಡುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಧ್ಯೇಯವಾಗಿದೆ. ಇನ್ನು ಈ ಕೃಷಿ ಪದವೀಧರ ಏನಿದ್ದಾರೆ ಅವರಿಗೆ ವಿದ್ಯಾರ್ಜನೆ. ಕೃಷಿ ಪದವೀಧರ ಅಂತಂದ್ರೆ ಕೃಷಿ ಕೃಷಿಯೇತರ ಏನು ಪದವಿಗಳೇನಿದ್ದಾವೆ ಅದು ಕೂಡ ನಮ್ಮ ಒಂದು ಧ್ಯೇಯವಾಗಿರ್ತದೆ. ಮುಖ್ಯವಾಗಿ ವಿದ್ಯಾರ್ಜನೆ ಮಾಡುವಂಥದ್ದು ಮತ್ತೆ ವೈಜ್ಞಾನಿಕವಾದಂತಹ ಒಂದು ಪ್ರಾಯೋಗಿಕ ಏನ್ ತರಬೇತಿಯನ್ನ ಒಂದು ಪದವಿಯಲ್ಲಿ ಕೊಡುವಂಥದ್ದು ಬಹಳ ಮುಖ್ಯವಾಗಿ ಅದೊಂದು ಧ್ಯೇಯ ಆಗಿರ್ತದೆ. ಇನ್ನು ಆಧುನಿಕ ಕೃಷಿ ಬಗ್ಗೆ ಬಂತು ಅಂತಂದ್ರೆ ಈಗ ಆಧುನಿಕ ಕೃಷಿ ಬಗ್ಗೆ ಹೆಚ್ಚಿನ ಒಂದು ವೈಜ್ಞಾನಿಕ ತರಬೇತಿಯನ್ನು ಕೊಡುವಂಥದ್ದು ಪ್ರಮುಖವಾಗಿ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ, ಅರಣ್ಯ ಇತ್ಯಾದಿ ವಿಭಾಗಗಳಲ್ಲಿ ನಮ್ಮ ಕೃಷಿ ಪದವಿಗೆ ತರಬೇತಿಯನ್ನ ಕೊಡುವಂತದಾಗಿದೆ. ಇನ್ನು ಈಗ ಒಳ್ಳೊಳ್ಳೆ ತಾಂತ್ರಿಕತೆ ಬರಬೇಕು ಅಂತಂದ್ರೆ ಅನೇಕ ರೀತಿಯ ಸಂಶೋಧನೆಗಳು ಮಾಡಬೇಕಾಗ್ತದೆ. ಸಂಶೋಧನೆ ಮಾಡುವುದು ಬಹಳ ಸುಲಭದ ವಿಷಯವಲ್ಲ. ಅನೇಕ ರೀತಿಯ ವಿಷಯಗಳನ್ನ ಈ ಒಂದು ಮೇಲೆ ತಿಳಿಸಿದಂತಹ ವಿಭಾಗಗಳಲ್ಲಿ ಸಂಶೋಧನೆ ಕೈಗೊಂಡು ಅದು ನಮ್ಮ ಪ್ರಾದೇಶಿಕ ಒಂದು ಸಂಸ್ಥೆಗಳೇನಿದ್ದಾವೆ ಅಲ್ಲಿ ಕೈಗೊಂಡು ನಂತರ ನಮ್ಮ ಒಂದು ಲೋಕಲ್ ಅಂದ್ರೆ ಸ್ಥಳೀಯವಾಗಿ ಸೂಕ್ತತೆ ಆಗುತ್ತೋ ವಾತಾವರಣ ಅದನ್ನೆಲ್ಲ ಕಂಡುಹಿಡಿದ ನಂತರ ಈ ತಾಂತ್ರಿಕರನ್ನು ಅಭಿವೃದ್ಧಿಪಡಿಸಿದ್ರು ಕೂಡ ವಿಶ್ವವಿದ್ಯಾಲಯಗಳ ಧ್ಯೇಯೋದ್ದೇಶ ಆಗಿರ್ತದೆ. ಇದನ್ನಾದ ನಂತರ ಈ ಒಂದು ಆಧುನಿಕ ತಾಂತ್ರಿಕತೆ ಏನ್ ಬಂತು ಅದನ್ನ ರೈತರಿಗೆ ಮತ್ತು ಕೃಷಿ ವಿಸ್ತರಣೆ ಅಧಿಕಾರಿಗಳಿಗೆ ತಲುಪಿಸೋದು ಕೂಡ ಬಹಳ ಮುಖ್ಯವಾದ ಚಟುವಟಿಕೆ ಆಗಿರ್ತದೆ. ಇದರಲ್ಲಿ ವಿಸ್ತರಣೆ ಮೂಲಕ ಕೃಷಿ ಅನುಭವಗಳನ್ನ, ಕೃಷಿ ಜ್ಞಾನ ಹಾಗೂ ಇತ್ಯಾದಿ ರೀತಿಯ ತಾಂತ್ರಿಕತೆಗಳನ್ನು ವರ್ಗಾವಣೆ ಮಾಡೋದು ಕೂಡ ನಮ್ಮ ಮೂಲಭೂತ ಧ್ಯೇಯೋದ್ದೇಶ ಆಗಿರ್ತದೆ. ಅದೇ ರೀತಿ ಬಹಳ ಪ್ರಮುಖವಾಗಿ ಈ ಗ್ರಾಮೀಣ ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಆ ಒಂದು ಗ್ರಾಮೀಣ ಸುಸ್ಥಿರತೆ ಇದು ಬಹಳ ಮುಖ್ಯ. ರೈತರಿಗೆ ಏನ್ ಬಹಳ ಮುಖ್ಯ ಅಂತಂದ್ರೆ ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ಮತ್ತೆ ಅವರ ಒಂದು ಆರ್ಥಿಕ ಸ್ಥಿತಿ ಸುಸ್ಥಿರತೆ ಕಡೆಗೆ ಕೊಂಡೊಯ್ಯುವುದು ಕೂಡ ನಮ್ಮ ಮೂಲಭೂತ ಉದ್ದೇಶ ಆಗಿರ್ತದೆ. ಜೊತೆಗೆ ನಮ್ಮಲ್ಲಿ ಪ್ರಾಂತೀಯ ಕೃಷಿ ಹಾಗೂ ಕೃಷಿ ಸಂಬಂಧಿತ ಸಮಸ್ಯೆಗಳಿದ್ದಾವೆ. ಈಗ ಒಂದು ಭಾಗದಲ್ಲಿ ತಗೊಂಡ್ರೆ ಒಂದೇ ರೀತಿಯ ತಳಿಗಳು ಬೆಳೀತಾ ಇರ್ತಾರೆ, ಒಂದೇ ರೀತಿಯ ಒಂದು ಬೆಳೆಗಳು ಬೆಳೀತಾ ಇರ್ತಾರೆ. ಅಲ್ಲಿ ಪ್ರಾಂತೀಯವಾಗಿ ಏನು ಸಂಶೋಧನೆ ಕೈಗೊಳ್ಬೇಕಾಗಿದೆ, ಅಲ್ಲಿ ಸಮಸ್ಯೆಗಳೇನಿದೆ ಹಾಗೂ ಸವಾಲುಗಳೇನಿದೆ ಇದನ್ನೆಲ್ಲನೂ ಕೂಡ ನಾವು ಭಾಗವಾಗಿ ಮಾಡಿ ಆ ಒಂದು ಜಿಲ್ಲೆಗೆ ಅನುಗುಣವಾಗಿರಬೇಕು ಅಥವಾ ರಾಜ್ಯಕ್ಕೆ ಅನುಗುಣವಾಗಿರುವಂತದನ್ನ ನಾವು ಕೈಗೊಂಡು ಅಲ್ಲಿ ಇರುವಂತಹ ರೈತರಿಗೆ ಏನ್ ತಾಂತ್ರಿಕತೆ ಬೇಕು ಮತ್ತೆ ಒಟ್ಟಾರೆ ರೈತ ಸಮುದಾಯಕ್ಕೆ ಏನು ಅನುಕೂಲ ಆಗಬೇಕು ಅಂತಹ ಸಂಶೋಧನೆ ಕೈಗೊಳ್ಳೋದು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಉದ್ದೇಶಗಳಲ್ಲಿ ಒಂದಾಗಿರ್ತದೆ. ಬಹಳ ಪ್ರಮುಖವಾದಂತಹ ಉದ್ದೇಶ ನಾವು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತಹ ಶಿಕ್ಷಣವನ್ನು ನೀಡತಕ್ಕಂಥದ್ದು, ಕೃಷಿಗೆ ಸಂಬಂಧಪಟ್ಟಂತಹ ಸಂಶೋಧನೆಗಳನ್ನ ಮಾಡ್ತಕ್ಕಂಥದ್ದು, ಏನ್ ಸಂಶೋಧನೆಯನ್ನ ಮಾಡ್ತಾರೋ ಅದನ್ನ ಎಕ್ಸ್ಟೆನ್ಷನ್ ಅಂತ ಅಂದ್ರೆ ವಿಸ್ತರಣೆ ಮಾಡ್ತಕ್ಕಂಥದ್ದು, ಏನು ಪ್ರಯೋಗಾಲಯಗಳಲ್ಲಿ ಸಂಶೋಧನೆ ಆಗುತ್ತೋ ಅದು ರೈತರ ಹೊಲಗಳಿಗೆ ಹೋಗುವ ನಿಟ್ಟಿನಲ್ಲಿ ಕೆಲಸವನ್ನ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಮಾಡುತ್ತೆ. ಅದರ ಜೊತೆಗೆ ಬೆಳವಣಿಗೆ ಮತ್ತೆ ಸಹಯೋಗ ಇಂತಹ ಕೆಲಸಗಳನ್ನ ಕೃಷಿ ವಿಶ್ವವಿದ್ಯಾನಿಲಯಗಳು ಮಾಡುತ್ತೆ. ಈ ಒಂದು ಮೂಲ ಧ್ಯೇಯೋದ್ದೇಶಗಳನ್ನ ಇಟ್ಟುಕೊಂಡು ಅವು ಕೆಲಸವನ್ನ ಮಾಡ್ತಾ ಇದ್ದಾವೆ. ಖಂಡಿತವಾಗೂ, ಯಾಕೆಂತಂದ್ರೆ ಈಗ ಒಂದು ತಳಿ ಬಿಡುಗಡೆ ಮಾಡಿದ ತಕ್ಷಣ ಕೆಲವು ವರ್ಷಗಳಲ್ಲಿ ಅದರ ಒಂದು ಗುಣಮಟ್ಟ ಕಡಿಮೆ ಆಗಬಹುದು. ಹಾಗೆ ನಾವು ಸಂಶೋಧನೆ ನಿರಂತರವಾಗಿ ಮಾಡ್ತಾ ಇರ್ತೇವೆ. ಒಟ್ಟಿನಲ್ಲಿ ಒಂದು ಶಿಕ್ಷಣವನ್ನು ಕೊಡುವಂತದ್ದಾಗಿರ್ಬೋದು, ಶಿಕ್ಷಣ ಕೂಡ ಅನೇಕ ರೀತಿಯ ತಾಂತ್ರಿಕತೆ ಹೊಸ ಹೊಸ ತಾಂತ್ರಿಕತೆ ಬರ್ತಾ ಇರ್ತವೆ. ಅದನ್ನು ಕೂಡ ನಮ್ಮ ಕೃಷಿ ಪದ್ಧತಿಗೆ ನಾವು ಹೊಸ ತಾಂತ್ರಿಕತೆಯನ್ನು ಕೂಡ ತಿಳಿಸಬೇಕಾಗ್ತದೆ. ಆಮೇಲೆ ಇವೆಲ್ಲ ತಾಂತ್ರಿಕತೆ ಸಂಶೋಧನೆ ಮಾಡಿದ ನಂತರ ವಿಸ್ತರಣಾಧಿಕಾರಿಗಳೇನಿದ್ದಾರೆ, ಅಧಿಕಾರಿಗಳೇನಿದ್ದಾರೆ, ಅವರಿಗೆ ಈ ಒಂದು ಮಾಹಿತಿಯನ್ನು ಕೊಟ್ಟ ನಂತರ ಅವರು ಪ್ರಾಂತೀಯವಾಗಿ ಆ ಒಂದು ವಿಷಯವನ್ನ ಮುಗಿಸೋದು ಅವ್ರ ಕೆಲಸ ಆಗಿರ್ತದೆ. ಇನ್ನು ಕರ್ನಾಟಕಕ್ಕೆ ಬಂದ್ರೆ ಈ ಒಂದು ಕೃಷಿಗೆ ಸಂಬಂಧಪಟ್ಟ ಹಾಗೆ, ಕೃಷಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾಧನೆಯನ್ನ ನಮ್ಮ ರಾಜ್ಯದಲ್ಲಿ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂತಹ ಕೃಷಿ ಹಾಗೂ ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಪ್ರಥಮ ಬಾರಿಗೆ 1964ರಲ್ಲಿ ಈಗಾಗಲೇ ಚರ್ಚೆ ಆದಂಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. ಇದರ ಮೂಲ ಉದ್ದೇಶ ಕೃಷಿಯಲ್ಲಿ ಶಿಕ್ಷಣ ನೀಡುವಂಥದ್ದು, ಸಂಶೋಧನೆ ಮಾಡುವಂಥದ್ದು ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಮಾಡುವಂಥದ್ದು ಆಯಿತು. ಅದೇ ರೀತಿ ಪ್ರತಿ ವರ್ಷನೂ ಕೂಡ ಎಲ್ಲರೂ ಗೊತ್ತಿದೆ, ಕೃಷಿ ಮೇಳವನ್ನು ಆಯೋಜನೆ ಮಾಡಿ ಹೊಸ ತಂತ್ರಜ್ಞಾನ ಏನ್ ಬಂದಿದೆ, ವಿಸ್ತರಣೆ ಏನಿದೆ, ಸಂಶೋಧನೆ ಏನಿದೆ, ಇದನ್ನೆಲ್ಲನೂ ಕೂಡ ತಿಳಿಸುವಂಥದ್ದು ಈ ಒಂದು ಉದ್ದೇಶವಾಗಿರ್ತದೆ. ಇನ್ನು ಎರಡನೇದಾಗಿ, ಮೊದಲು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಧಾರವಾಡ ಒಟ್ಟಿಗೆ ಇತ್ತು. ನಂತರ 1986 ಇದು ಭಾಗ ಆಯಿತು. ಯಾಕಪ್ಪ ಅಂತಂದ್ರೆ ಇದು ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಬೆಳೆಗಳೇನಿದೆ ಅದ್ರ ಬಗ್ಗೆ ಹೆಚ್ಚಿನ ಒಲವು ಕೊಡ್ಲಿಕ್ಕೋಸ್ಕರ, ಜೊತೆಗೆ ಅಲ್ಲಿನ ಒಂದು ಕೃಷಿ ಅಭಿವೃದ್ಧಿಯನ್ನು ಮಾಡಿ ಸಂಶೋಧನೆ ಮಾಡಿ ಮತ್ತು ಶಿಕ್ಷಣವನ್ನ ಆ ಪ್ರಾಂತೀಯವಾಗಿ ಯಶಸ್ವಿಯಾಗಿ ನೀಡಕ್ಕೋಸ್ಕರ ಅವಾಗ ಇದೊಂದು ಹೊಸ ವಿಶ್ವವಿದ್ಯಾಲಯವಾಗಿ ಪ್ರಾರಂಭವಾಯಿತು. ಇನ್ನು ರಾಯಚೂರಿನಲ್ಲಿ 2009ರಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. ಅಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ರಾಯಚೂರು ಗುಲ್ಬರ್ಗ ಭಾಗ ಅಂತಂದ್ರೆ ಹೆಚ್ಚು ಬಿಸಿಲಿದೆ, ಅಲ್ಲಿಗೆ ಹೊಂದ್ಕೊಳ್ಳುವಂತಹ ಕೆಲವು ತಂತ್ರಜ್ಞಾನಗಳು, ತಳಿಗಳು ಮತ್ತೆ ಕೃಷಿ ಸಂಶೋಧನೆ, ಶಿಕ್ಷಣ ಈ ರೀತಿ ನೀಡಕ್ಕೋಸ್ಕರ ಅಲ್ಲಿ ಹೊಸ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಲಾಯಿತು. ಇನ್ನು 2012ರಲ್ಲಿ ಶಿವಮೊಗ್ಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನ ಕೇಂದ್ರ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. ಇನ್ನು ಕೂಡ ಏನಿದೆ ಅಂತಂದ್ರೆ ಕೃಷಿ ಇದೆ, ತೋಟಗಾರಿಕೆ ಬೆಳೆಗಳಿದೆ, ಸಾಕಷ್ಟು ಕ್ಷೇತ್ರಗಳಿದೆ. ಅಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಎರಡನ್ನೂ ಒಳಗೊಂಡಂತೆ ಅಲ್ಲಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು 2008 ಬಾಗಲಕೋಟೆಯಲ್ಲಿ ಸಂಪೂರ್ಣವಾಗಿ ತೋಟಗಾರಿಕೆ ಕ್ಷೇತ್ರದಲ್ಲೇ ಒಂದು ಸಂಶೋಧನೆ ಮತ್ತು ಶಿಕ್ಷಣವನ್ನು ನೀಡೋಕ್ಕೋಸ್ಕರ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಯಿತು. ಇನ್ನು 2004 ಕರ್ನಾಟಕ ಪಶುವೈದ್ಯಕೀಯ ಪ್ರಾಣಿ ವಿಜ್ಞಾನ ಮತ್ತು ಮೀನುಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬೀದರ್ನಲ್ಲಿ ಪ್ರಾರಂಭ ಆಯಿತು. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಪಶುವೈದ್ಯಕೀಯ ಇರ್ಬೋದು, ಪ್ರಾಣಿ ವಿಜ್ಞಾನ ಮತ್ತು ಮೀನುಗಾರಿಕೆಯಲ್ಲಿ ಹೆಚ್ಚಿನ ಸಂಶೋಧನೆ ಮತ್ತು ಶಿಕ್ಷಣ ನೀಡುವಂತಹ ಉದ್ದೇಶದಲ್ಲಿ ಈ ಎಲ್ಲಾ ವಿಶ್ವವಿದ್ಯಾಲಯಗಳು ಪ್ರಾರಂಭ ಆಗಿದ್ದಾವೆ. ಇದು ಕೃಷಿಗೆ ಸಂಬಂಧಪಟ್ಟಂತಹ ನೇರವಾದಂತಹ ಸಂಸ್ಥೆಗಳಾದ್ರೆ, ಇನ್ನ ಕೃಷಿಯನ್ನ ಹೊರತುಪಡಿಸಿ ಆದ್ರೂ ಕೂಡ ಕೃಷಿಗೆ ಪೂರಕವಾಗಿ ಕೆಲವೊಂದಷ್ಟು ಸಂಶೋಧನಾ ಸಂಸ್ಥೆಗಳು ಇದಾವೆ, ಇವುಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ 1938 ಅರಣ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಿಂದ ಶುರುವಾಯಿತು. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಪ್ರಾರಂಭವಾಯಿತು. ಇಲ್ಲಿ ಅರಣ್ಯ ಬಗ್ಗೆ ಮತ್ತು ಅರಣ್ಯದಲ್ಲಿ ಏನು ಉತ್ಪನ್ನಗಳು ಬರ್ತವೆ ಅದರ ಬಗ್ಗೆ, ಮತ್ತೆ ವಿವಿಧ ರೀತಿಯ ಮರಗಳು, ಮರ ವಿಜ್ಞಾನ, ಮತ್ತೆ ಒಂದು ಗಂಧದ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಲಿಕ್ಕೋಸ್ಕರ ಇದು ಕೂಡ ಒಂದು ಕೃಷಿಯೇತರ ಅಥವಾ ಕೃಷಿಯಾತೀತ ಅಂದ್ರೆ ಕೃಷಿಗೆ ಪೂರಕವಾಗಿರುವಂತಹ ಸಂಸ್ಥೆ ಪ್ರಾರಂಭ ಆಯಿತು. ಇನ್ನು ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಏನಿದೆ, ಅದು ದಕ್ಷಿಣ ಭಾರತದ ಸ್ಥಳೀಯ ಸಂಸ್ಕೃತಿ ಏನಿದೆ ಅಧ್ಯಯನ ಮತ್ತು ಸಂಶೋಧನೆ ಕೂಡ ಕೈಗೊಂಡಿದೆ. ಇವು ಕೂಡ ನಮಗೆ ಕೃಷಿಗೆ ಪೂರಕವಾದಂತಹ ಸಂಸ್ಥೆಗಳು ಅಂತ ನಾವು ಹೇಳಬಹುದು. ಇನ್ನು ನಮ್ಮ ಹಾಸನದಲ್ಲಿ ನಮಗೆ ಸಮೀಪದಲ್ಲಿ ಇರತಕ್ಕಂಥದ್ದು ಕಾರ್ಯಕ್ರಮದಲ್ಲಿರತಕ್ಕಂತಹ ಕೃಷಿ ಮಹಾವಿದ್ಯಾಲಯ, ಇದು ಯಾವಾಗ ಪ್ರಾರಂಭ ಆಯಿತು, ಇಲ್ಲಿ ಏನೆಲ್ಲ ಪದವಿಗಳನ್ನ ಕೃಷಿಗೆ ಸಂಬಂಧಪಟ್ಟ ಹಾಗೆ ನೀಡಲಾಗ್ತಾ ಇದೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂತಂದ್ರೆ ನಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತದ್ದು. ನೋಡಿ, ಇದು ಕೃಷಿ ವಿಶ್ವವಿದ್ಯಾಲಯ ಕಾರ್ಯಕೆರೆ ಅಂತ ಏನ್ ಕರಿತೀವಿ, ಇದು 2006 ಪ್ರಾರಂಭ ಆಯ್ತು. ಅದಕ್ಕಿಂತ ಮೊದಲು ಕೃಷಿ ಮಹಾವಿದ್ಯಾಲಯ ಹಾಸನ ಒಂದು ಬ್ಯಾಚ್ ಏನಿದೆ ಅದು ಕೃಷಿ ವಿಶ್ವದ ಬೆಂಗಳೂರು ಜಿ ಕೆ ವಿಕೆ 1996 ಪ್ರಾರಂಭ ಆಗಿತ್ತು. ಪ್ರಾರಂಭ ಆಗಿತ್ತು. ಇಲ್ಲಿ ಮಹಾವಿದ್ಯಾಲಯ ಇರಲಿಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ ಆ ಸಮಯದಲ್ಲಿ ನಮ್ಗೆ ಮೂಲಭೂತವಾದಂತಹ ಸೌಕರ್ಯಗಳು ಲಭ್ಯಿರಲಿಲ್ಲ. ಜೊತೆಗೆ ತರಗತಿಯನ್ನ ಪ್ರಾರಂಭ ಮಾಡಬೇಕು ಅಂತಂದ್ರೆ ನಮ್ಗೆ ಇನ್ನು ಪ್ರಾಧ್ಯಾಪಕರು ಹೆಚ್ಚಿನ ಮಟ್ಟದಲ್ಲಿ ಇರಲಿಲ್ಲ. 10 ಅಲ್ಲೇ ನಡೀತು. ನಂತರ 2006 ಹಾಸನದ ಕಾರ್ಯಕೆರೆ ಏನಿದೆ, ಶಾಂತಿರಾಮ ಬಿಟ್ಟು ಮುಂದಕ್ಕೆ ಏನಿದೆ ದಂಡಿಗನಹಳ್ಳಿ ಶಾಂತಿರಾಮ ಕಾರ್ಯಕೆರೆ ಆ ಒಂದು ಮಧ್ಯದಲ್ಲಿ ಇರುವಂತ ಒಂದು ಜಾಗದಲ್ಲಿ ನಮಗೆ ನೂತನವಾಗಿ ಈ ಆವರಣ 2006 ಪ್ರಾರಂಭ ಆಯಿತು. ಸುಮಾರು 183 ಒಂದು ಜಮೀನು ಇದೆ ಅಲ್ಲಿ. ಅಲ್ಲಿ 3 ಪದವಿಗಳನ್ನ ಪ್ರಾರಂಭ ಮಾಡಿದೀವಿ. ಅವು ಈಗ ಚೆನ್ನಾಗಿ ಕಾರ್ಯಾರಂಭ ಮಾಡ್ತಾ ಇದಾವೆ. ಯಾವ್ಯಾವ ಪದವಿಯನ್ನ ಅಲ್ಲಿ ವಿದ್ಯಾರ್ಥಿಗಳು ಪಡಿಬಹುದು ಅಂತೇಳಿ? ಮೊದಲು BSc ಕೃಷಿ ಅಥವಾ ಈಗ ನಾವು BSc ಆನರ್ಸ್ ಅಂತ ಏನ್ ಕರಿತೀವಲ್ಲ, ಅದು ಅಲ್ಲಿ ಪ್ರಾರಂಭ ಆಯಿತು. ಇದರ ಉದ್ದೇಶ ಅಥವಾ ಗುರಿ ಏನಪ್ಪಾ ಅಂತಂದ್ರೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ಒದಗಿಸುವಂತದ್ದು ಬಹಳ ಮುಖ್ಯವಾಗಿ. ಆಮೇಲೆ ಈ ಉನ್ನತ ಶಿಕ್ಷಣದ ಮಾದರಿಗಳೇನಿದೆ, ಅದರಲ್ಲಿ ಆಗುತ್ತಿರುವ ಒಂದು ಬದಲಾವಣೆ ಏನಿದೆ, ಅದನ್ನ ಸೂಕ್ತವಾದ ರೀತಿಯಲ್ಲಿ ಈ ಪದವಿ ವಿದ್ಯಾರ್ಥಿಗಳಿಗೆ ಅದನ್ನ ಬೋಧನೆ ಮಾಡುವಂತ ಕೂಡ ಒಂದು ಕರ್ತವ್ಯವಾಗಿತ್ತು ಆಗಿದೆ. ಇವರು ಕೂಡ ಮಾಡ್ತಾ ಇದೀವಿ. ಜೊತೆಗೆ ವಿಸ್ತರಣೆ ವಿಭಾಗದಿಂದ ಏನೊಂದು ತಾಂತ್ರಿಕತೆಯನ್ನ ನಾವು ಗುರುತಿಸ್ತೀವಿ, ಅದನ್ನ ನಮ್ಮ ಸ್ಥಳೀಯ ರೀತಿಗೆ ಅಗತ್ಯತೆಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡುವಂಥದ್ದು ಕೂಡ ನಮ್ಮ ಒಂದು ಕಾಲೇಜಿನ ಉದ್ದೇಶವಾಗಿದೆ. ಜೊತೆಗೆ ಅನೇಕ ರೀತಿಯ ಸಂಶೋಧನೆಗಳನ್ನು ಕೂಡ ಕೈಗೊಂಡು ರೈತರಿಗೆ ಅನುಕೂಲವನ್ನ ಮಾಡಿಕೊಡೋದಾಗಿದೆ. ಇನ್ನು ಅಲ್ಲಿ ಬಿಟೆಕ್ ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬಿಟೆಕ್ ಪದವಿಯನ್ನು ಕೂಡ ನೀಡಲಾಗ್ತಾ ಇದೆ. ಈ ಒಂದು ಕೋರ್ಸ್ ಬಗ್ಗೆ ಹೇಳಿ. ನೋಡಿ, ಇದು ಬಿಟೆಕ್ ಏನು ಒಂದು ಪದವಿ ಏನಿದೆ, ಇದು 1 ತಡವಾಗಿ ಪ್ರಾರಂಭ ಆಯಿತು. ಅಂದ್ರೆ ನಮ್ಮ ಕೃಷಿ ಮಹಾವಿದ್ಯಾಲಯ 2006 ಪ್ರಾರಂಭ ಆಯಿತು. ಇದು 2007 ಪ್ರಾರಂಭ ಆಯಿತು. ಇದರಲ್ಲಿ ಏನಪ್ಪಾ ಅಂತಂದ್ರೆ ಕೃಷಿ ಜೈವಿಕ ತಂತ್ರಜ್ಞಾನದಲ್ಲಿ ಪದವಿಯನ್ನ ನೀಡುವಂಥದ್ದು, ಜೊತೆಗೆ ಅದರಲ್ಲಿರುವಂತಹ ಒಂದು ತಾಂತ್ರಿಕತೆ ಏನಿದೆ, ಹೊಸ ಹೊಸ ಒಂದು ಆವಿಷ್ಕಾರಗಳೇನಿದೆ ಅದನ್ನ ಬೋಧನೆ ಮಾಡುವಂತ ಕೂಡ ಉದ್ದೇಶವಾಗಿತ್ತು. ಜೊತೆಗೆ ಕೆಲವು ಕೃಷಿ ಮತ್ತು ಜೈವಿಕ ತಂತ್ರಜ್ಞಾನದ ಒಂದು ಕ್ಷೇತ್ರದಲ್ಲಿ ತೀವ್ರವಾದಂತ ಒಂದು ಜ್ಞಾನ ಏನಿದೆ ಅದನ್ನು ಕೊಡುವಂಥದ್ದು, ಹೊಸ ಹೊಸ ಆವಿಷ್ಕಾರಗಳೇನಿದೆ ಅದನ್ನ ನೀಡುವಂಥದ್ದು ಕೂಡ ಈ ಬಿಟೆಕ್ ಜೈವಿಕ ತಂತ್ರಜ್ಞಾನದ ಒಂದು ಉದ್ದೇಶವಾಗಿತ್ತು. ಜೊತೆಗೆ ಈ ಕ್ಷೇತ್ರ ಮತ್ತು ಕೈಗಾರಿಕಾ ಸಂಬಂಧಿತ ಸಮಸ್ಯೆಗಳೇನಿದೆ ಅದನ್ನು ಕೂಡ ಗುರುತಿಸಿ ಅದಕ್ಕೆ ಪರಿಹಾರ ನೀಡುವಂಥದ್ದು ಮತ್ತೆ ನಿರ್ಣಾಯಕವಾದಂತಹ ಜ್ಞಾನವನ್ನ ಮತ್ತೆ ಕೌಶಲ್ಯವನ್ನ ಅಭಿವೃದ್ಧಿಪಡಿಸಿ ಒಟ್ಟಾರೆ ಇನ್ನು ಪದವೀಧರರು ಈ ಒಂದು ವಿಷಯಗಳಲ್ಲಿ ನಿಪುಣತೆಯನ್ನು ಹೊಂದೋದು ಕೂಡ ನಮ್ಮ ಉದ್ದೇಶವಾಗಿತ್ತು. ಆಮೇಲೆ ಜಾಗತಿಕವಾಗಿ ಏನ್ ನಡೀತಾ ಇದೆ ಜೈವಿಕ ತಂತ್ರಜ್ಞಾನದಲ್ಲಿ, ಅದಕ್ಕೆ ಬೇಕಾದ ಮಾನವ ಸಂಪನ್ಮೂಲ ಕೂಡ ನಾವು ಪದವೀಧರರಿಗೆ ಏನ್ ನೀಡ್ತೀವಿ ಅವರು ಕೂಡ ಒಂದು ಉತ್ತಮವಾದಂತ ಮಾನವ ಸಂಪನ್ಮೂಲ ಆಗಿ ಮುಂದೆ ಬಂದು ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ಸಂಶೋಧನೆ ಮಾಡಿ ತಾಂತ್ರಿಕತೆಯನ್ನು ನೀಡುವಂಥದ್ದು. ಆಮೇಲೆ ಇವತ್ತಿನ ದಿನಗಳಲ್ಲಿ ಕೀಟ ಮತ್ತು ರೋಗ ಮತ್ತೆ ಕೆಲವು ಬೆಳೆಗಳು ಈ ಒತ್ತಡಗಳಲ್ಲಿ ಬೆಳವಣಿಗೆ ಆಗ್ತವೆ, ಅದರಲ್ಲಿ ನಾವು ಸುಸ್ಥಿರ ಕೃಷಿಯನ್ನು ಯಾವ ರೀತಿ ನಾವು ಜೈವಿಕ ತಂತ್ರಜ್ಞಾನವನ್ನು ಬಳಸಿ ಅಭಿವೃದ್ಧಿಪಡಿಸಿದ್ದು ಎಲ್ಲ ಕೂಡ ನಮ್ಮ ಒಂದು ಜೈವಿಕ ತಂತ್ರಜ್ಞಾನದ ಮೂಲ ಉದ್ದೇಶವಾಗಿತ್ತು. ಮತ್ತೆ ಜೊತೆಗೆ ಎಲ್ಲಾ ರೀತಿಯ ಒಂದು ಅಡಿಪಾಯ ಹಾಕೊಂಡು ತರಬೇತಿನೂ ಕೂಡ ಕೊಡ್ತಾ ಇದ್ವಿ, ಕೇವಲ ಪದವೀಧರಿಗೆ ಅಷ್ಟೇ ಅಲ್ಲ ನಮ್ಮ ಒಂದು ಸುತ್ತಮುತ್ತಲ ಇರುವಂತಹ ಕೆಲವರು ರೈತರು ಬರ್ತಾರೆ, ಮುಂದೆ ಕೆಲವು ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಬರ್ತಾರೆ, ಅವರಿಗೆಲ್ಲ ಒಂದು ತರಬೇತಿ ನೀಡಿ ಒಟ್ಟಲ್ಲಿ ಉತ್ತಮವಾದಂತಹ ಮಾನವ ಶಕ್ತಿಯನ್ನ ಅಭಿವೃದ್ಧಿಪಡಿಸೋದು ಕೂಡ ನಮ್ಮ ಒಂದು ಬಿಟೆಕ್ ಜೈವಿಕ ತಂತ್ರಜ್ಞಾನದ ಗುರಿಗಳಲ್ಲಿ ಎಲ್ಲ ಒಳಗೊಂಡಿದ್ದಾವೆ. ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯ ಏನಿದೆಯೋ ಇಲ್ಲಿ ಮತ್ತೊಂದು ಪದವಿ ಇದೆ, ಅದು ಬಿಟೆಕ್ ಆಹಾರ ತಂತ್ರಜ್ಞಾನ ಅಥವಾ ಬಿಟೆಕ್ ಫುಡ್ ಟೆಕ್ನಾಲಜಿ ಅಂತ ಹೇಳಿ. ಇಲ್ಲಿ ಏನನ್ನ ಕಲಿಸಲಾಗುತ್ತೆ? ಇದು ಕೂಡ 2007 ಪ್ರಾರಂಭ ಆಯ್ತು. ಈಗ ತಮಗೆಲ್ಲ ಗೊತ್ತಿದೆ ಇವತ್ತು ಉತ್ತಮವಾಗಿ ಸಂಸ್ಕರಣೆ ಮಾಡಬೇಕು ಮತ್ತೆ ಒಂದು ವೈಜ್ಞಾನಿಕವಾದಂತಹ ಒಂದು ಆಹಾರ ಉತ್ಪಾದನೆ ಮಾಡಬೇಕು, ಗುಣಮಟ್ಟ ಹೆಚ್ಚಿಸಬೇಕು ಅಂತಂದ್ರೆ ಒಂದು ಉತ್ತಮವಾದಂತಹ ಅರ್ಹತೆ ಇರುವಂತಹ ಒಂದು ಪದವೀಧರ ಮತ್ತೆ ಉತ್ತಮ ತರಬೇತಿ ಪಡೆದಿರುವಂತಹ ಪದವೀಧರ ನಾವು ಮಾನವ ಶಕ್ತಿಯಾಗಿ ನಾವು ಅವ್ರನ್ನ ನಿರ್ಮಿಸಬೇಕು ಅಂತಂದ್ರೆ ಈ ಒಂದು ಬಿಟೆಕ್ ಆಹಾರ ತಂತ್ರಜ್ಞಾನ ವಿಜ್ಞಾನ ಏನಿದೆ ಅದರ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿದೆ. ಇಲ್ಲಿ ನಾವೇನಪ್ಪಾ ಮಾಡ್ತಾ ಇದೀವಿ ಅಂತಂದ್ರೆ ಬಿಟೆಕ್ ಪದವಿಯಲ್ಲಿ ಉನ್ನತವಾಗಿ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ಆ ಕ್ಷೇತ್ರದಲ್ಲಿ ಇವು ಸಂಪನ್ಮೂಲ ಹೆಚ್ಚಕ್ಕೋಸ್ಕರ ಮಾಹಿತಿಯನ್ನು ಕೊಡ್ತಾ ಇದೀವಿ, ಜೊತೆಗೆ ವಿದ್ಯಾರ್ಥಿಗಳನ್ನ ಉದ್ಯಮಶೀಲರಾಗಿ ಮಾಡ್ತಾ ಇದೀವಿ. ಕೇವಲ ಯಾವ್ದೇ ನೌಕರಿ ನೋಡ್ಕೊಂಡು ಹೋಗೋದಲ್ಲ, ಅವರು ಕೂಡ ಉದ್ಯಮಗಳಾಗ್ಬೋದು ಮತ್ತೆ ಸ್ವಯಂ ಉದ್ಯೋಗಗಳಾಗಿ ಅನೇಕ ವಿದ್ಯಾರ್ಥಿಗಳು ಕೂಡ ಇವತ್ತು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಅವರು ಒಂದು ಕೌಶಲ್ಯವನ್ನು ಪಡ್ಕೊಂಡು ಯಶಸ್ವಿಯಾಗಿದ್ದಾರೆ. ನಮ್ಮ ಇದರಲ್ಲಿ ಆಹಾರ ಇಂಜಿನಿಯರಿಂಗ್ ಮತ್ತು ಆಹಾರ ವ್ಯಾಪಾರ ಮತ್ತು ವ್ಯವಹಾರ ನಿರ್ವಹಣೆ ಇದರಲ್ಲೂ ಕೂಡ ಕೋರ್ಸ್ಗಳಿದ್ದಾವೆ, ಅಲ್ಲೂ ಕೂಡ ನಾವು ಸಾಕಷ್ಟು ತರಬೇತಿಯನ್ನ ಪದವೀಧರರಿಗೆ ನೀಡ್ತಾ ಇದ್ದೀವಿ. ಹೀಗೆ ಬಿಎಸ್ಸಿ ಆನರ್ಸ್ ಮತ್ತೆ ಬಿಟೆಕ್ ಜೈವಿಕ ತಂತ್ರಜ್ಞಾನ ಮತ್ತು ಬಿಟೆಕ್ ಆಹಾರ ತಂತ್ರಜ್ಞಾನ ಹೀಗೆ ಮೂರು ಪದವಿ ಕೋರ್ಸ್ಗಳು ಇಲ್ಲಿ ಇದ್ದಾವೆ. ಇನ್ನು ಸ್ನಾತಕೋತ್ತರ ಪದವಿಗಳು ಯಾವ್ಯಾವಿದ್ದಾವೆ, ಯಾವ ವಿಷಯದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಧ್ಯಯನವನ್ನ ಮಾಡಬಹುದು ಅಂತೀರಿ? 2006 ರಿಂದ 2021 ಕೂಡ ನಾವು ಮೂರು ಒಂದು ಡಿಗ್ರಿ ಪ್ರೋಗ್ರಾಮ್ ಏನಿದೆ ಅಲ್ಲಿ ಸಾಕಷ್ಟು ವಿಷಯಗಳನ್ನ ಇದು ಮಾಡ್ತಾ ಇದ್ದು. ನಂತರ 2022 ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಮಕ್ಕೆ ಮೂರು ಸ್ನಾತಕೋತ್ತರ ಪದವಿಗಳನ್ನ ಸ್ಯಾಂಕ್ಷನ್ ಆಗಿದ್ದಾವೆ. ಇದರಲ್ಲಿ ಪ್ರಥಮವಾಗಿ ಕೃಷಿಯಲ್ಲಿ ಕೀಟಶಾಸ್ತ್ರದ ಬಗ್ಗೆ ಕೃಷಿ ಕೀಟಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಶುರುವಾಗಿದೆ. ಅದೇ ರೀತಿ ಆಹಾರ ಸಂಸ್ಕರಣ ತಂತ್ರಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪ್ರಾರಂಭವಾಗಿದೆ ಮತ್ತು ಆಣ್ವಿಕ ಜೀವಶಾಸ್ತ್ರ ಮತ್ತು ಜೈವಿಕ ತಂತ್ರಜ್ಞಾನ ಅಂದ್ರೆ ಎಂಎಸ್ಸಿ ಅಗ್ರಿ ಇನ್ ಮಾಲಿಕ್ಯುಲರ್ ಬಯಾಲಜಿ ಅಂಡ್ ಬಯೋಟೆಕ್ನಾಲಜಿ. ಅಂದ್ರೆ ನಮ್ಮ ಭಾಗದಲ್ಲಿ ಏನು ಮೂರು ಪದವಿಗಳಿದ್ದಾವೆ ಅದಕ್ಕೆ ಪೂರಕವಾಗಿ ಆ ಮೂರು ವಿಭಾಗಗಳನ್ನು ಕೂಡ ಸ್ನಾತಕೋತ್ತರ ಪದವಿಗಳನ್ನು ಪ್ರಾರಂಭ ಮಾಡಲಾಗಿದೆ. ಜೊತೆಗೆ ಸ್ಥಳೀಯವಾಗಿ ಈ ರೈತ ಸಂಬಂಧಿತ ಸಮಸ್ಯೆಗಳೇನಿದೆ ಅವುಗಳನ್ನ ಆಧರಿಸಿ ನಮ್ಮ ಒಂದು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳೇನಿದ್ದಾರೆ ಸಂಶೋಧನೆ ಕೈಗೊಳ್ತಾ ಇದ್ದಾರೆ, ಕೈಗೊಂಡು ಸ್ಥಳೀಯವಾಗಿ ಏನ್ ಪರಿಹಾರ ಒದಗಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ತಂತ್ರಜ್ಞಾನವನ್ನ ಕೊಡ್ತಾ ಇದೀವಿ. ಇವು ಮೂರು ಸ್ನಾತಕೋತ್ತರ ಪದವಿಗಳು ಬಂದು ನಮ್ಗೆ ಬಹಳ ಅನುಕೂಲವಾಗಿದ್ದಾವೆ. ಹೀಗೆ ಸ್ಥಳೀಯವಾಗಿ ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕೋರ್ಸ್ಗಳು ಇದ್ದಾವೆ, ಅವುಗಳನ್ನ ಹೇಗೆ ಕಲಿಯಬಹುದು, ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಬಹುದು ಅನ್ನುವಂಥದ್ದು, ಬಹಳ ಮುಖ್ಯವಾಗಿ ಯಾವೆಲ್ಲ ಕೋರ್ಸ್ಗಳು ಲಭ್ಯ ಇದ್ದಾವೆ ಅವುಗಳನ್ನ ಪಡಿಬಹುದು ಅಂತ ಹೇಳಿ. ಇನ್ನು ಕೃಷಿ ಪದವಿಯನ್ನ ಪಡೆದಂತಹ ಪದವೀಧರರಿಗೆ ಅವರು ಯಾವುದೇ ಕಾಲೇಜಿನಲ್ಲಿ ಮಾಡಿರಲಿ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿರಲಿ ಅವ್ರಿಗೆ ಯಾವೆಲ್ಲ ಉದ್ಯೋಗದ ಅವಕಾಶಗಳಿದ್ದಾವೆ ಅವುಗಳ ಬಗ್ಗೆ ತಿಳಿಸ್ಕೊಡಿ. ಈಗ ಏನಾಗಿದೆ, ಯಾವುದೇ ಒಂದು ಪ್ರೊಫೆಷನಲ್ ಡಿಗ್ರಿ ಓದಿದ ನಂತರ ಪದವಿ ನೋಡೋದು ಸರ್ವೇ ಸಾಮಾನ್ಯ. ಈಗ ಈ ಬಿಎಸ್ಸಿ ಕೃಷಿ ಮಾಡಿದವರಿಗೆ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳಿಗೆ ತಗೋತಾರೆ, ಮತ್ತೆ ಕೃಷಿ ಅಧಿಕಾರಿಗಳಿಗೆ ತಗೋತಾರೆ, ಜೊತೆಗೆ ಸಹಾಯಕ ಕೃಷಿ ನಿರ್ದೇಶಕರು, ಇದು ಕೂಡ ಒಂದು ಹುದ್ದೆಯನ್ನು ಪಡಿಬಹುದು. ಆಮೇಲೆ ನಬಾರ್ಡಲ್ಲೂ ಕೂಡ ತಗೋತಾರೆ, ಮತ್ತೆ ಬ್ಯಾಂಕ್ಗಳಲ್ಲಿ ಕೃಷಿ ವಿಸ್ತರಣಾಧಿಕಾರಿಗಳಿಗೆ ಕೂಡ ತಗೋತಾರೆ. ಇಷ್ಟು ನಮಗೆ ಒಂದು ಅನುಕೂಲ ಇದೆ. ಇನ್ನು ಖಾಸಗಿ ಸಂಸ್ಥೆಗಳನ್ನು ನೋಡಬೇಕು ಅಂತಂದ್ರೆ, ಈಗ ಅನೇಕ ರೀತಿಯ ಸಾಕಷ್ಟು ಕೃಷಿ ಪರಿಕರ ಸಂಸ್ಥೆಗಳು ಇದಾವೆ. ಉದಾಹರಣೆಗೆ ಪೆಸ್ಟಿಸೈಡ್ ಇರ್ಬೋದು, ಮತ್ತೆ ಬೀಜೋತ್ಪಾದನೆ ಇರ್ಬೋದು, ಮತ್ತೆ ಕೃಷಿ ಇಂಪ್ಲಿಮೆಂಟ್ಸ್ಗಳು, ಪರಿಕರಗಳೇನಿದೆ, ಈ ರೀತಿ ಅನೇಕ ಖಾಸಗಿ ಸಂಸ್ಥೆಗಳನ್ನು ಕೂಡ ನಮ್ಮ ಕೃಷಿ ಪರಿಕರಗಳನ್ನು ತಗೋತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಸ್ವತಃ ಕೃಷಿಯನ್ನು ಮಾಡ್ತೀವಿ ಅಂತಂದ್ರೆ ಅವರು ಕೂಡ ತಮ್ಮ ಒಂದು ಜಮೀನಿಗೆ ವೈಜ್ಞಾನಿಕವಾಗಿ ಉತ್ತಮವಾದಂತಹ ಒಂದು ಬೆಳೆಯನ್ನು ಬೆಳೆದು ಸಾಕಷ್ಟು ಒಂದು ಬೆಳೆ ಬೆಳಿಬಹುದು, ಮತ್ತೆ ಸಾಕಷ್ಟು ಹಣವನ್ನು ಕೂಡ ಗಳಿಸಬಹುದು. ವೈಜ್ಞಾನಿಕವಾಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ತಮ್ಮ ಹಳ್ಳಿಗಳಿಗೂ ಕೂಡ ಪಸರಿಸಬಹುದು. ಅವರು ಕೃಷಿಕರಾಗಲು ಇರಬಹುದು, ಹೌದು, ಮತ್ತೆ ಉದ್ಯಮಗಳು ಕೂಡ ಹೇಳಿದ್ರೆ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅಂತ ಹೇಳಿ, ಹೌದು, ಅವುಗಳನ್ನ ಮಾಡ್ತಕ್ಕಂತ ಉದ್ಯಮಗಳನ್ನ ಸಣ್ಣ ಸಣ್ಣದಾಗಿ ಪ್ರಾರಂಭವನ್ನ ಹೌದು ಮಾಡಿದ್ದಾರೆ. ಇವರು ಕೂಡ ಸಾಕಷ್ಟು ಜನ ಪೆಸ್ಟಿಸೈಡ್ ಡೀಲರ್ ಆಗಿದ್ದಾರೆ, ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ, ಆ ರೀತಿಯಲ್ಲಿ ಅವರು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಎನಿ ಡಿಗ್ರಿ ಅಥವಾ ಜನರಲ್ ಡಿಗ್ರಿ ಅಂದ್ರೆ ಯಾವುದೇ ಪದವಿ ಅಂತ ಕೇಳ್ತಾರೆ ಅನ್ಕೊಂಡು, ಅನ್ನು ಕೂಡ ಬ್ಯಾಂಕ್ಗಳಲ್ಲಿ ಎನಿ ಡಿಗ್ರಿ ಅಂತ ಕೇಳ್ದಾಗ ಹೋಗ್ತಾರೆ. ಒಟ್ಟಿನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪಡೆದಂತ ಪದವಿಗೆ ಸಾಕಷ್ಟು ಅವಕಾಶಗಳಿದೆ ಅಂತ ನಾನು ಹೇಳಬಹುದು. ನಾಗರಿಕ ಸೇವೆಗೂ ಕೂಡ ಇಲ್ಲಿ ಕೃಷಿ ಪದವಿಯನ್ನು ಹೋಗ್ಬಹುದು. ಇದು ಕೃಷಿ ಪದವಿ ಪಡೆದವರಿಗೆ ಇರುವಂತಹ ಅವಕಾಶಗಳು. ಇನ್ನು ತಾವಾಗ್ಲೇ ಹೇಳಿದ್ರೆ ಬಿಟೆಕ್ ಬಯೋಟೆಕ್ ಅಂತ ಹೇಳಿ ಒಂದು ಪದವಿ ಇದೆ ಅಂತ ಹೇಳಿ, ಈ ಪದವಿಯನ್ನು ಪಡೆದವರಿಗೆ ಯಾವುದೆಲ್ಲ ಉದ್ಯೋಗದ ಅವಕಾಶಗಳಿದ್ದಾವೆ ನೋಡಿ. ಬಿಟೆಕ್ ಬಯೋಟೆಕ್ ಪದವಿ ಏನು ಬಿಡುತ್ತಾರೆ, ಸಾಕಷ್ಟು ಜನ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೃಷಿ ಇಲಾಖೆಯಲ್ಲೂ ಕೂಡ ಅವಕಾಶಗಳಿದ್ದಾವೆ. ಕೆಲವು ಬಯೋ ಸೈನ್ಸ್ ಮೈಕಾನ್ ಸೈಂಟಿಸ್ಟ್ ಗಳ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ KAS IAS ಬ್ಯಾಂಕ್ ಪೊಲೀಸ್ ಅಧಿಕಾರಿಗಳು ಸಬ್ ರಿಜಿಸ್ಟ್ರಾರ್ ಇವರು ಕೂಡ ಆಗಿದ್ದಾರೆ. ಹಾಗಾಗಿ ಕೇವಲ ಬರೀ ಬಯೋಟೆಕ್ ಓದೆ ಅಂತ ನಾವು ಕೂತ ಅವಶ್ಯಕತೆ ಇಲ್ಲ. ಕೃಷಿಯೇತರ ಸಂಸ್ಥೆಗಳಿದ್ದಾವೆ, ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕೂಡ ಉದ್ಯೋಗ ಸಿಗ್ತದೆ. ಇನ್ನು ಬಿಟೆಕ್ ಫುಡ್ ಟೆಕ್ನಾಲಜಿ ಅಂತ ಹೇಳಿ ಈ ಆಹಾರ ತಂತ್ರಜ್ಞಾನದ ಪದವಿಯನ್ನು ಪಡೆದವರಿಗೆ ಅವರಿಗೆ ಯಾವುದೆಲ್ಲ ಉದ್ಯೋಗದ ಅವಕಾಶಗಳಿದ್ದಾವೆ? ಇವತ್ತಿನ ದಿನಗಳಲ್ಲಿ ಈ ಬಿಟೆಕ್ ಆಹಾರ ತಂತ್ರಜ್ಞಾನ ಏನು ಒಂದು ಓದಿದರೆ ಸಾಕಷ್ಟು ಅವರಿಗೆ ಒಂದು ಅವಕಾಶಗಳಿದ್ದಾವೆ. ಉದಾಹರಣೆ ನೋಡಿ, ಫುಡ್ ಸೇಫ್ಟಿ ಆಫೀಸರ್ಸ್ ಆಗ್ಬಹುದು, ಆಮೇಲೆ ಫುಡ್ ಟೆಕ್ನಾಲಜಿ ಪ್ರೊಫೆಷನಲ್ಸ್ ಗಳಲ್ಲೂ ಕೂಡ ಅವರು ಕೆಲಸ ಮಾಡಬಹುದು. ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಅವರು ಕೂಡ ತಗೋಬಹುದು, ಬ್ಯಾಂಕ್ ಕೂಡ ಅವರು ಹೋಗ್ಬಹುದು, ಜೊತೆಗೆ ಕ್ವಾಲಿಟಿ ಅಂಡ್ ಸೇಫ್ಟಿ ಆಡಿಟರ್ಸ್ ಕೂಡ ಹೋಗ್ಬಹುದು. ಈ ರೀತಿ ಒಟ್ಟಿನಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ. ನಾವೇನೇ ಓದಿದ್ರು ಕೂಡ ಉದ್ಯೋಗ ಅಂತ ಬಂದ ತಕ್ಷಣ ನಾವೇ ಮುನ್ನುಗ್ಗಿ ಇರುವಂತಹ ಒಂದು ಅವಕಾಶಗಳನ್ನ ನಾವು ಪಡ್ಕೋಬೇಕಾಗ್ತದೆ. ಒಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಉದ್ಯೋಗ ಅವಕಾಶ ಇದೆ. ಇನ್ನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡಿಬಹುದು ಅಂತ ಹೇಳಿದ್ರೆ, ಸ್ನಾತಕೋತ್ತರ ಪದವಿಯನ್ನ ಪಡೆದಂತಹ ಪದವೀಧರರಿಗೆ ಅವ್ರಿಗೆ ಯಾವುದೆಲ್ಲ ಉದ್ಯೋಗದ ಅವಕಾಶಗಳಿದ್ದಾವೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಕೃಷಿ ಇಲಾಖೆಗಳಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಿದ್ದಾಗಲೂ ಅವರು ಹೋಗ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಅಗ್ರಿಕಲ್ಚರಲ್ ರಿಸರ್ಚ್ ಸರ್ವಿಸ್ ಅಂತ ಒಂದು ಸಂಸ್ಥೆ, ಅದು ICAR ಸಂಸ್ಥೆ, ಅದು ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಪರೀಕ್ಷೆಯನ್ನು ಬರೆದ್ರೆ ಅವರು ನ್ಯಾಷನಲ್ ಲೆವೆಲ್ ಅಲ್ಲಿ ಅಗ್ರಿಕಲ್ಚರ್ ರಿಸರ್ಚ್ ಸೈಂಟಿಸ್ಟ್ ಆಗ್ತಾರೆ. ಅದೊಂದು ಅವಕಾಶ ಇದೆ. ಇನ್ನು ವಿಶ್ವವಿದ್ಯಾನಿಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರುಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಕರೆದಾಗ ಆಯಾ ಒಂದು ಸಂಬಂಧಿತ ಸ್ನಾತಕೋತ್ತರ ಪದವಿಗಳು ಆಯಾ ಸಂಬಂಧಿತ ಒಂದು ಇಲಾಖೆಗಳಲ್ಲಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬಹುದು. ಇನ್ನು ಕೃಷಿ ವಿಜ್ಞಾನ ಕೇಂದ್ರಗಳು ಏನಿದಾವೆ ಅಲ್ಲಿ ಅವರು ವಿಷಯ ತಜ್ಞರಾಗಿ ಒಂದು ಕೆಲಸವನ್ನು ಪಡಿಬಹುದು. ಮತ್ತೆ ಅನೇಕ ರೀತಿಯ ಸಂಶೋಧನಾ ಕೇಂದ್ರಗಳಿದ್ದಾವೆ, ರಿಸರ್ಚ್ ಸ್ಟೇಷನ್ಗಳಿದ್ದಾವೆ, ಅಲ್ಲೂ ಕೂಡ ವಿಜ್ಞಾನಿಗಳೇ ಕೆಲಸವನ್ನು ಮಾಡಬಹುದು. ಈ ಸ್ನಾತಕೋತ್ತರ ಪದವಿಯನ್ನ ಪಡೆದಂತವರಿಗೆ ಸಂಶೋಧನೆಯಲ್ಲಿ ಹೆಚ್ಚು ಅವಕಾಶಗಳು ಇರುತ್ತೆ. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಅನೇಕ ಸಂಶೋಧನಾ ಕೇಂದ್ರಗಳು ಇದ್ದಾವೆ. ಎಲ್ಲೆಲ್ಲಿ ಯಾವ್ಯಾವ ಸಂಶೋಧನಾ ಕೇಂದ್ರಗಳಿದ್ದಾವೆ ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡಿ. ಪ್ರಮುಖವಾಗಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಏನಿದೆ ಅದರ ವ್ಯಾಪ್ತಿಗೆ ಒಂದು ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಮಂಡ್ಯದ ಬಗ್ಗೆ ಎಲ್ಲ ತಮಗೆಲ್ಲ ಗೊತ್ತಿದೆ. ಅದು ಉನ್ನತ ದರ್ಜೆಯಲ್ಲಿರುವಂತಹ ಒಂದು ಪ್ರಾದೇಶಿಕ ಸಂಶೋಧನಾ ಕೇಂದ್ರ. ಇಲ್ಲಿ ಕಬ್ಬು, ಭತ್ತ, ರಾಗಿ ಮತ್ತು ಮೇವಿನ ಬೆಳೆಗಳೇನಿದ್ದಾವೆ ಅದರಲ್ಲಿ ಹೆಚ್ಚಿನ ಸಂಶೋಧನೆ ಮಾಡ್ತಾ ಇದ್ದಾರೆ. ಮತ್ತೆ ರೈತರಿಗೆ ಏನ್ ಬೇಕು ಉತ್ತಮವಾದ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಒಂದು ಬೀಜೋತ್ಪಾದನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಈಗ ರಾಗಿ ಇರ್ಬೋದು, ಭತ್ತ ಇರ್ಬೋದು, ಅಲ್ಲಿ ಬೀಜೋತ್ಪಾದನೆ ಮಾಡ್ತಾರೆ ಮತ್ತೆ ಸಂಶೋಧನೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ಜೊತೆಗೆ ಈಗ ಅಲ್ಲೂ ಕೂಡ ಕಾಲೇಜುಗಳು ಪ್ರಾರಂಭ ಆಗಿದ್ದಾವೆ. ಇದು ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಮಂಡ್ಯ. ಅದೇ ರೀತಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಜಿ ಕೆ ಬೆಂಗಳೂರಿನಲ್ಲಿ ಕೂಡ ಇದೆ. ಅಲ್ಲಿ ಹೆಚ್ಚಿನ ಒಂದು ಸಂಶೋಧನೆ ಅಂತಂದ್ರೆ ಈ ಸಿರಿಧಾನ್ಯಗಳು ಮತ್ತೆ ಎಣ್ಣೆಕಾಳು ಬೆಳೆಗಳು, ದ್ವಿದಳ ಧಾನ್ಯ ಬೆಳೆಗಳು, ಈ ಒಂದು ಮೂರು ಅಂಶಗಳಲ್ಲಿ ಹೆಚ್ಚಿನ ಸಂಶೋಧನೆ ಮಾಡ್ತಾ ಇದ್ದಾರೆ. ತಳಿಗಳ ಬಿಡುಗಡೆ ಮಾಡ್ತಾ ಇದ್ದಾರೆ, ರೋಗ ಕೀಟಗಳು ಏನಿದೆ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಸಂಶೋಧನೆ ಮಾಡಿ ತಾಂತ್ರಿಕತೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಒಂದು ಪ್ರಾಂತೀಯವಾಗಿ ಈಗ ನಮ್ಮ ಸ್ಥಳೀಯವಾಗಿ ಅಂತ ಹೇಳ್ಬೋದು, ನಮ್ಮ ಕೃಷಿ ಸಂಶೋಧನಾ ಕೇಂದ್ರಗಳಿದಾವೆ. ಉದಾಹರಣೆಗೆ ನಮ್ಮ ಒಂದು ಭಾಗದಲ್ಲಿ ತಗೊಂಡ್ರೆ ಹಾಸನ ಜಿಲ್ಲೆ ತಗೊಂತು ಅಂತಂದ್ರೆ ಈ ಭಾಗಕ್ಕೆ ಮರದೂರು ಸಂಶೋಧನಾ ಕೇಂದ್ರ ಇದೆ, ನಮ್ಮ ಕಾಲೇಜು ಮುಂಭಾಗದಲ್ಲೇ ಇದೆ. ಗುಂಜಾವ್ ಸಂಶೋಧನಾ ಕೇಂದ್ರ ಇದೆ, ಅದು ಹೊನ್ನೇಶ್ಪುರ ಪಕ್ಕದಲ್ಲಿ ಇದೆ. ಅರಸೀಕೆರೆ ಹತ್ರ ಒಂದು ಸಂಶೋಧನಾ ಕೇಂದ್ರ ಇದೆ, ಬೋರನ್ಕೊಪ್ಪಲು. ಕುಣಿಗಲ್ಲಲ್ಲಿ ಸಂಶೋಧನಾ ಕೇಂದ್ರ ಇದೆ. ಅದೇ ರೀತಿ ನಮ್ಮ ಕೃಷಿ ಮಹಾವಿದ್ಯಾಲಯ ಮುಂಭಾಗ ಅಲ್ಲಿ ಜೈವಿಕ ಇಂಧನ ಉದ್ಯಾನವನ್ನು ಕೂಡ ಪ್ರಮುಖವಾಗಿ ಬೀಜೋತ್ಪಾದನೆ ಮಾಡ್ತವೆ. ವಿವಿಧ ಬೆಳೆಗಳಲ್ಲಿ ಬೀಜೋತ್ಪಾದನೆ ಮಾಡಿ ನಂತರ ಈ ಒಂದು ಬೀಜವನ್ನ ಶೇಖರಣೆ ಮಾಡಿ ಬೆಂಗಳೂರಿಗೆ ಕಳಿಸ್ತಾರೆ ಜಿಕೆಗೆ. ಅಲ್ಲಿ ಬೀಜ ನಿಗಮ ಏನಿದೆ ಅಲ್ಲಿ ನಂತರ ಅಲ್ಲಿ ಬ್ಯಾಗಿಂಗ್ ಆಗಿ ಪುನಃ ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಕಳಿಸುವಂತ ಕೆಲಸವನ್ನ ಈ ಸಂಶೋಧನಾ ಕೇಂದ್ರಗಳು ಮಾಡ್ತಾ ಇದಾವೆ. ನಮ್ಮ ಹಾಸನ ಜಿಲ್ಲೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿದ್ರೂ ಕೂಡ ಇಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ತಾವಾಗಲೇ ಪರಿಚಯ ಮಾಡಿದಂತಹ ಕೆಲವೊಂದಷ್ಟು ವಿಶ್ವವಿದ್ಯಾನಿಲಯಗಳು, ಈಗ ಬಾಗಲಕೋಟೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಇದೆ, ಅದೇ ರೀತಿ ಬೀದರ್ನಲ್ಲಿ ಪಶುಸಂಗೋಪನೆಗೆ ಸಂಬಂಧಪಟ್ಟಂತಹ ವಿಶ್ವವಿದ್ಯಾನಿಲಯ ಇದೆ, ಅವುಗಳು ಕೂಡ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ನಮ್ಮ ಹಾಸನದಲ್ಲಿ ಬೇರೆ ಯಾವ ವಿಶ್ವವಿದ್ಯಾನಿಲಯಗಳ ಸಂಸ್ಥೆಗಳು ಇಲ್ಲಿದ್ದಾವೆ ಅವುಗಳ ಬಗ್ಗೆ ತಿಳಿಸಿಕೊಡ್ತಾರೆ. ತಾವು ಹೇಳ್ದಂಗೆ ಮತ್ತೆ ನಾವು ಚರ್ಚೆ ಮಾಡಿದಂಗೆ ಈ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾನಿಲಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ತೆಂಗು ಬೆಳೆಗಳ ಸಂಶೋಧನಾ ಕೇಂದ್ರ ಅರಸೀಕೆರೆ ಬೋರನ್ಕೊಂಬಲ್ಲಿ ಹೊಂದಿದೆ. ಜೊತೆಗೆ ಈ ಸೋಮಳಿ ಕಾವಲು ಏನಿದೆ ಅಲ್ಲಿ ಆಲೂಗಡ್ಡೆ ಬೆಳೆಯ ಸಂಶೋಧನಾ ಕೇಂದ್ರ ಕೂಡ ನಮ್ಮ ಒಂದು ಹಾಸನ ಜಿಲ್ಲೆಯಲ್ಲೇ ಕೂಡ ಕೆಲಸ ಮಾಡ್ತಾ ಇದೆ. ಜೊತೆಗೆ ಕರ್ನಾಟಕ ಪಶುವೈದ್ಯಕೀಯ ಪ್ರಾಣಿ ವಿಜ್ಞಾನ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಬೀದರ್ಲಿ ಏನಿದೆ ನೋಡಿ, ಅದರ ಒಂದು ಭಾಗದ ಒಂದು ಈ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಕೂಡ ನಮ್ಮ ಭಾಗದಲ್ಲಿ ಇದೆ. ಹಾಸನದಲ್ಲಿ 2007 ಪ್ರಾರಂಭ ಆಯಿತು. ಒಟ್ಟಿನಲ್ಲಿ ರೈತರಿಗೆ ಏನು ಬೇಕು ಆ ಒಂದು ಗುಣಮಟ್ಟದ ಒಂದು ತಾಂತ್ರಿಕತೆ ಕೊಡುವಂಥದ್ದು ಮತ್ತೆ ಬೋಧನೆ ಮಾಡುವಂಥದ್ದು ನಾವೀನ್ಯತೆ ಏನ್ ಬರ್ತದೆ ಅದನ್ನ ಕೊಡುವಂಥದ್ದು ಇವೆಲ್ಲವೂ ಕೂಡ ಕೃಷಿ ಇರ್ಬೋದು, ಕೃಷಿಯೇತರ ಸಂಸ್ಥೆಗಳಿರ್ಬೋದು, ಇವೆಲ್ಲ ಮೂಲಭೂತ ಉದ್ದೇಶಗಳಾಗಿದ್ದಾವೆ. ಈ ಕೃಷಿ ಪದವಿ ಅಥವಾ ಕೃಷಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರ ಮಕ್ಕಳಿಗೆ ತಾವೇನು ಹೇಳಿಕ್ ಇಷ್ಟಪಡ್ತೀರಾ ಡಾಕ್ಟ್ರೆ? ಬಹಳ ಮುಖ್ಯವಾದಂತಹ ಒಂದು ಸಂದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಪುಣ್ಯ ನಿಮ್ಮ ಪುಣ್ಯನೋ, ನಮ್ಮ ಜಿಲ್ಲೆಯಲ್ಲೇ ಸಾಕಷ್ಟು ಕೃಷಿ ಮತ್ತು ಕೃಷಿ ಸಂಬಂಧಿತ ಕೃಷಿಯೇತರ ಮಹಾವಿದ್ಯಾಲಯಗಳಿದ್ದಾವೆ. ನಾವು ಓದುವಾಗ ಇಲ್ಲ ಧಾರವಾಡ ಹೋಗ್ಬೇಕಿತ್ತು ಇಲ್ಲ ಬೆಂಗಳೂರು ಹೋಗ್ಬೇಕು, ಎರಡೇ ಇದ್ದಿದ್ದು. ಈಗ ಆ ರೀತಿ ಇಲ್ಲ, ಸಾಕಷ್ಟು ನಮ್ಮ ಭಾಗದಲ್ಲಿ ಇರೋದ್ರಿಂದ, ಸ್ಥಳೀಯವಾಗಿರೋದ್ರಿಂದ ಪೋಷಕರಿಗೆ ತಂದೆ ತಾಯಿಗಳಿಗೆ ಏನಪ್ಪ ನಾನು ಒಂದು ಕೇಳ್ಕೊತೀನಿ ಅಂತಂದ್ರೆ, ನಮ್ಮ ಭಾಗದಲ್ಲಿ ಕೃಷಿಯನ್ನ ಓದಿಸ್ಬೇಕು ಅಂತ ಇರೋಂಥವ್ರು ಈಗಲೂ ಇವತ್ತಿನ ಒಂದು ದಿನಗಳಲ್ಲೇ ಮಕ್ಕಳು ಆ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿರಾಗಿ ಸಾಕಷ್ಟು ಶ್ರಮ ಪಟ್ಟರೆ ಖಂಡಿತವಾಗೂ ನಮ್ಮ ಭಾಗದಲ್ಲೇ ನಮ್ಮ ಒಂದು ಮಣ್ಣಿನಲ್ಲೇ ಓದಿ ನಮ್ಗೇನ್ ಬೇಕು ತಾಂತ್ರಿಕತೆ ಇಲ್ಲ ಸಂಶೋಧನೆ ಮಾಡಿ ಅಳವಡಿಸ್ಕೋಬಹುದು. ಈ ನಿಟ್ಟಿನಲ್ಲಿ ಪಿಸಿ ಒತ್ತಾಯ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಗಮನ ಹರಿಸಿ ಕಾರ್ಯಪ್ರವೃತ್ತರಾಗಬೇಕು, ಈಗಲೇ ಒಂದು ಧ್ಯೇಯವನ್ನ ಮಾಡ್ಕೋಬೇಕು ಅಂತ ಈ ಮೂಲಕ ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಮ ಪರವಾಗಿ ಎಲ್ಲರೂ ಕೂಡ ನನ್ನ ಕರೆಯನ್ನ ಕೊಡ್ತಾ ಇದ್ದೇನೆ. ಕೃಷಿ ವಿಜ್ಞಾನಗಳ ವಿಷಯಗಳ ವ್ಯಾಸಂಗಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಉದ್ಯೋಗದ ಅವಕಾಶಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ಕಾರ್ಯಕಾರಿ ಏನಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಸಾಕಷ್ಟು ವಿಜ್ಞಾನಿಗಳಿದ್ದಾರೆ. ನನಗೆ ಆ ನಂಬರ್ ಕೂಡ ತಾವು ಒಂದು ಗುರುತಿಸ್ಕೊಳ್ಳಿ, 9449050746. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ, 9449050746. ಒಳ್ಳೆದು ಡಾಕ್ಟರ್ ಬಿ ಎಸ್ ಬಸವರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ವಿಷಯಗಳ ವ್ಯಾಸಂಗ ಹಾಗೂ ಉದ್ಯೋಗದ ಅವಕಾಶಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ವಿಜ್ಞಾನ ವಿಷಯಗಳ ವ್ಯಾಸಂಗ ಮತ್ತು ಉದ್ಯೋಗದ ಅವಕಾಶಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ